ಕೃಷಿ ಗುಂಪೊಳಗ ನೋಡ್ರಿ ಜನ ಬರೋರ ಅಂತಂದ್ರೆ ರೈತರು, ರೈತ ಕಾರ್ಮಿಕರು, ಪಶು ವೈದ್ಯರು, ಪಶು ವೈದ್ಯಕೀಯ ಸಹಾಯಕರು, ಕೃಷಿ ಉತ್ಪನ್ನ ಸಾಗಣೆ ಮಾಡೋರು, ಇವರೆಲ್ಲ ಈ ಕೃಷಿ ಒಂದು ಗ್ರೂಪ್ ಒಳಗೆ ಬರ್ತಾರ. ಇವರು ತುತ್ತಾಗಬಹುದಂತ ಪ್ರಮುಖ ರೋಗ ಹೇಳ್ಬೇಕಂದ್ರ ನೆರಡಿ ರೋಗ, ಅದಕ್ಕ ಆಂಥ್ರಾಕ್ಸ್ ಅಂತಾರ, ಆಮೇಲೆ ಕಂದು ರೋಗ ಬ್ರುಸೆಲೋಸಿಸ್ ಅಂತಾರ ಅದಕ್ಕ, ಮತ್ತ ಇಲಿ ಜ್ವರ ಇರಬಹುದು, ಮಂಗಿನ ಕಾಯಿಲೆ ಇರಬಹುದು, ಮಂಗನ ಕಾಯಿಲೆಗೆ ಕ್ಯಾಸ್ನೋರ್ ಫಾರೆಸ್ಟ್ ಡಿಸೀಸ್ ಅಂತಾರ, ಜಪನೀಸ್ ಎನ್ಸೆಫಲೈಟಿಸ್ ಮತ್ತ ಹುಚ್ಚುನಾಯಿ ರೋಗ, ಈ ರೋಗಗಳಿಗೆ ತುತ್ತಾಗಬಹುದು. ಈಗ ಎರಡನೇ ಗುಂಪು ಪ್ರಾಣಿ ಉತ್ಪನ್ನ ಗುಂಪು. ಪ್ರಾಣಿ ಉತ್ಪನ್ನ ಗುಂಪು ಅಂದ್ರೆ ಯಾರು ಬರ್ತಾರಪ್ಪ, ಕಸಾಯಿ ಖಾನೆಯೊಳಗ ಕೆಲಸ ಮಾಡೋರು ಅಂದ್ರೆ ಈಗೇನು ಕಸಾಯಿ ಖಾನೆಯೊಳಗ, ಶೀತಲ ಗೃಹದೊಳಗ ಕೆಲಸ ಮಾಡೋರು ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅವೆಲ್ಲ ಮಾಡಿ ಇಡ್ತಾರ, ಮತ್ತ ಮಾಂಸ ಆಗ್ಲಿ, ಹಾಲು, ಚರ್ಮ, ಮೊಟ್ಟೆ, ಇತರೆ ಪ್ರಾಣಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ತಯಾರು ಮಾಡಿ ಅದ್ರೊಳಗ ತೊಡಗಿರೋರು, ಯಾರು ಮಾಂಸ ಕಟ್ ಮಾಡೋರ್ ಇರ್ತಾರ, ಅದನ್ನ ಪ್ರೊಸೆಸ್ ಮಾಡೋರ್ ಇರ್ತಾರ, ಪ್ಯಾಕ್ ಮಾಡೋರು, ಅವ್ರಿಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಅಂತ ಸಾಧ್ಯತೆಗಳು ಹೆಚ್ಚಿಗೆ. ಬರುವಂತ ರೋಗಗಳು ಅಂತಂದ್ರ ನೆರಡಿ ರೋಗ ಆಂಥ್ರಾಕ್ಸ್, ಕಂದು ರೋಗ, ಕ್ಯಾಂಪೈಲೋ ಬ್ಯಾಕ್ಟೀರಿಯೋಸಿಸ್ ಅಂತೀವಿ, ಕ್ಷಯ ರೋಗ, ಟಿಬಿ, ಆಮೇಲೆ ಸಾಲ್ಮೊನೆಲೋಸಿಸ್, ಇಂತಹ ರೋಗಗಳು ಬರಬಹುದು. ಇನ್ನೊಂದು ಗುಂಪು ಯಾವುದು? ಈ ಮೂರನೇ ಗುಂಪು ನೋಡಿದ್ರ ಕಾಡುಗಳಲ್ಲಿ ಕೆಲಸ ಮಾಡೋರು. ಕಾಡುಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ಯಾರು, ಬೇಟೆಗಾರರು ಆಗಿರ್ಬೋದು, ವನ್ಯಜೀವಿ ವಿಜ್ಞಾನಿಗಳಾಗಿರ್ಬೋದು, ಪರಿಸರ ಸಂಶೋಧಕರು, ಮೀನುಗಾರರು, ಆಮೇಲೆ ಪ್ರಾಚೀನ ಮತ್ತ ಪುರಾತತ್ವ ಸಂಶೋಧಕರ, ಅವೆಲ್ಲ ಪ್ರಾಚೀನ ಹುಡುಕೋತ ಹೋಗ್ತಾರ ನೋಡ್ರಿ ಇಲ್ಲಿ ಏನಿರ್ಬೋದು, ಆಮೇಲೆ ಅಣೆಕಟ್ಟು ಕೆಲಸ ಮಾಡೋರು, ಮತ್ತ ಪ್ರವಾಸಿಗರು. ಈಗ ಪ್ರವಾಸಿಗರು ಅಂತ ಕ್ಯಾಂಪಿಂಗ್ ಮಾಡ್ತಾರ ನೋಡ್ರಿ, ಹೋಗಿ ಒಂದ್ ರಾತ್ರಿ ಎರಡ್ ರಾತ್ರಿ ಟ್ರೆಕಿಂಗ್ ಮಾಡ್ತಾರೆ, ಟ್ರೆಕಿಂಗ್ ಮಾಡೋರು ಅಂತವ್ರಿಗೆ ಕ್ಯಾಂಪೈಲೋ ಬ್ಯಾಕ್ಟೀರಿಯೋಸಿಸ್, ಪ್ಲೇಗ್, ಜಪನೀಸ್ ಎನ್ಸೆಫಲೈಟಿಸ್ ಮತ್ತ ಹಕ್ಕಿ ಬೇನೆ ಆರ್ನಿಥೋಸಿಸ್, ಇವೆಲ್ಲ ರೋಗಗಳು ಬರೋ ಸಾಧ್ಯತೆ ಇದೆ. ಮತ್ತ ಮುಂದ ನೋಡಿದ್ರ ನಾಲ್ಕನೇ ಗುಂಪು ಮನೋರಂಜನೆ ಗುಂಪು. ಮನೋರಂಜನೆ ಅಂದ್ರೆ ಹೆಂಗ ಸರ್? ಮನೋರಂಜನೆ ಅಂತಂದ್ರ ಈಗ ಸಾಕು ಪ್ರಾಣಿಗಳನ್ನ ಈಗ ವ್ಯಾಪಾರ ಮಾಡ್ತಿರ್ತಾರೆ, ಅದರದ ಬ್ರೀಡಿಂಗ್ ಮಾಡಿ ಮಾಡ್ತಾರ, ಆಮ್ಯಾಗ ಅವರು ಸಾಕು ಪ್ರಾಣಿಗಳ ಮಾಲಕರು ಇರಬಹುದು, ಮನೆ ನಾಯಿ ಬೆಕ್ಕು ಸಾಕ್ತಿರ್ತಾರೆ, ಬೆಕ್ಕು ಉದಾಹರಣೆ, ಬಹಳ ನಾಯಿ ಬೆಕ್ಕ ಬಹಳ ಸಾಮಾನ್ಯವಾಗಿ ಸಾಕ್ತಾರೆ, ಮತ್ತ ಅವ್ರ ಕುಟುಂಬದವರು ಇರಬಹುದು, ಪಶು ವೈದ್ಯರು, ಮತ್ತೆ ಪ್ರಾಣಿ ಸಂಗ್ರಹಾಲಯದೊಳಗೆ ಕೆಲಸ ಮಾಡೋ ಸಿಬ್ಬಂದಿ, ಅವ್ರಿಗೆ ನೋಡ್ರಿ ಅವ್ರ ಆಹಾರ ಕೊಡಬೇಕು, ನೀರು ಕೊಡಬೇಕು, ಆರೋಗ್ಯ ನೋಡ್ಕೊಬೇಕು, ಮತ್ತೆ ಅದಕ್ಕೆ ಇಂಜೆಕ್ಷನ್ ಕೊಡಕ್ ಡಾಕ್ಟರ್ಸ್ ಇರಬೇಕು, ಮತ್ತೆ ಅಲ್ಲಿ ಭೇಟಿ ನೀಡೋ ಜನನು ಇರಬಹುದು. ಅಂದ್ರೆ ಜೂಗಳಿಗೆ ಹೋಗಿ ನೋಡ್ಲಿಕ್ಕೆ ಹೋಗಿರ್ತಾರಲ್ಲ ಅವ್ರು, ಪ್ರವಾಸಿಗರು ಅವ್ರಿಗಿರ್ಬೋದು, ಅವ್ರಿಗೆ ಸಾಲ್ಮೊನೆಲೋಸಿಸ್, ಇಲಿ ಜ್ವರ, ಹುಚ್ಚುನಾಯಿ ರೋಗ ಇರಬಹುದು, ಪ್ಲೇಗ್ ಇರಬಹುದು, ಇಂತಹ ರೋಗಗಳು ಬರೋ ಸಾಧ್ಯತೆ ಇದೆ. ಈಗ ಐದನೇ ಗುಂಪು ಪ್ರಯೋಗಾಲಯ ಗುಂಪು. ಪ್ರಯೋಗಾಲಯ ವೃತ್ತಿಯೊಳಗೆ ತೊಡಗಿರೋಂತಾರಂದ್ರೆ ವಿಜ್ಞಾನಿಗಿರ್ಬೋದು, ವಿಜ್ಞಾನಿಗಳು, ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿ ಕೆಲಸ ಮಾಡಿದವರು, ಮತ್ತ ಪ್ರಯೋಗಾಲಯದಲ್ಲಿ ಪ್ರಾಣಿಗಳ ಪಾಲನೆ ಮಾಡೋರು, ಅದಕ್ಕೆ ಊಟ ನೀರು, ಪ್ರಯೋಗಾಲಯದೊಳಗೆ ಕೆಲವು ಪ್ರಾಣಿ ಇರ್ತಾವ್ರಿ ಅವನ್ನ ನೋಡ್ಕೊಳ್ಳೋರು, ಇವರಿಗೆ ನೆರಡಿ ರೋಗ, ಇಲಿ ಜ್ವರ, ಧನುರ್ವಾಯು, ಆಮೇಲೆ ಕ್ಯೂ ಜ್ವರ ಇರ್ಬೋದು, ಜಪನೀಸ್ ಎನ್ಸೆಫಲೈಟಿಸ್ ಇರ್ಬೋದು, ಇವು ಬರೋ ಸಾಧ್ಯತೆ ಇದಾವ. ಮತ್ತ ಆರನೇ ಗುಂಪು ಸಮುದಾಯ ಆರೋಗ್ಯ ಮತ್ತು ಪ್ರಾಣಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಇದರೊಳಗ ವೈದ್ಯರು, ಪಶು ವೈದ್ಯರು, ಸಹಾಯಕರು, ಮತ್ತ ಪ್ರಯೋಗಾಲಯಗಳ ಪ್ರಾಣಿಗಳನ್ನ ಪಾಲನೆ ಮಾಡೋರು ಇವರಿರ್ತಾರೆ. ಇವರಿಗೆ ಸಾಲ್ಮೊನೆಲೋಸಿಸ್, ಕ್ಯಾಂಪೈಲೋ ಬ್ಯಾಕ್ಟೀರಿಯೋಸಿಸ್, ಕ್ಯೂ ಜ್ವರ, ಆಮೇಲೆ ಹುಚ್ಚುನಾಯಿ ರೋಗ ಬರುವ ಸಾಧ್ಯತೆ ಇದೆ. ಈಗ ಕೊನೆಯ ಗುಂಪು ತುರ್ತು ಸ್ಥಿತಿ ಗುಂಪು, ಎಮರ್ಜೆನ್ಸಿ. ಎಮರ್ಜೆನ್ಸಿ ಉದಾಹರಣೆಗೆ ಈಗೇನು ಫ್ಲಡ್ ಆಗತ್ರಿ, ಏನು ಒಂದು ಮಳೆ ಬಂದು ಬಹಳಷ್ಟು ನೀರು ಸೇರ್ಕೋತದ ಅಂತಲ್ಲಿ ನಿರಾಶ್ರಿತರು ಆಗ್ತಾರ, ಏನೋ ಒಂದು ಭೂಕಂಪ ಆಗ್ತದ ಅಂದ್ರೆ ಪ್ರಕೃತಿ ಅನಾಹುತಕ ವಿಕೋಪಕ್ಕೆ ಒಳಪಟ್ಟವ್ರು ಇವ್ರು, ಆಮೇಲೆ ತೀರ್ಥಯಾತ್ರೆ ಕೈಗೊಂಡವ್ರು, ಇವ್ರಿಗೆ ಪ್ಲೇಗ್ ಮತ್ತ ಹುಚ್ಚುನಾಯಿ ರೋಗ ಬರೋದು, ಆಮೇಲೆ ಡಯೇರಿಯಾ ಇಂತವ ಆಗೋ ಸಾಧ್ಯತೆ ಹೆಚ್ಚಿಗೆ. ಸರ್, ಈಗ ಸಾಕಷ್ಟು ತಾವು ವಿಷಯ ಹೇಳಿದ್ರೆ ಏಳು ಗುಂಪುಗಳು ಅಥವಾ ಅವುಗಳ ಸಂಬಂಧಪಟ್ಟಂಗೆ ಯಾವ್ಯಾವ ರೋಗಗಳು ಯಾರ್ಯಾರಿಗೆ ಹರಡುವ ಸಾಧ್ಯತೆ ಅದ ಅಂತ ಹೇಳಿ. ಇನ್ನು ಈ ಪ್ರಾಣಿಜನ್ಯ ರೋಗಗಳು ಹರಡಲಿಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಗ್ಲಿಕ್ಕೆ ಸಾಧ್ಯ ಅಂತ್ರಿ? ಪ್ರಾಣಿಜನ್ಯ ರೋಗಗಳು ನೋಡ್ರಿ, ಕೆಲವು ಮಹತ್ವದ ಅಂಶಗಳು ಇವು ಹರಡ್ಲಿಕ್ಕೆ ಬಹಳ ಸಹಾಯ ಮಾಡ್ತಾವ. ಉದಾಹರಣೆಗೆ ಪರಿಸರನ ನಾಶ ಮಾಡೋದ್ರಿ, ಅಣೆಕಟ್ಟು ಕಟ್ಟೋದು, ಕಾಲುವೆ, ಆಮೇಲೆ ಈ ಮರಗಳನ್ನ ಕಡಿಯೋದು, ಅರಣ್ಯಗಳೊಳಗೆ ಕಟ್ಟಡ ನಿರ್ಮಾಣ ಮಾಡೋದು, ಈ ಕಾರಣದಿಂದ ಏನಾಗ್ತದ, ಈ ರೋಗಾಣುದಲ್ಲಿ ನೈಸರ್ಗಿಕ ಒಡನಾಟದಾಗ ವ್ಯತ್ಯಾಸ ಉಂಟಾಗ್ತದ್ರಿ. ವ್ಯತ್ಯಾಸ ಉಂಟಾಗಿ ಏನ್ ಮಾಡ್ತದ, ಈ ಕಾಡೊಳಗೆ ಇಷ್ಟು ವರ್ಷ ಇದ್ದಿದ್ದು ರೋಗಾಣು ಜನರ ನಡುವೆ ಬರಾಕ್ ಶುರು ಆಗ್ತದ್ರಿ. ಅವ್ರಿಗೆ ಒಂದು ಹೊಸ ಒಂದ್ ಇದು ಸಿಕ್ಕಂಗ ಆಗ್ಬಿಡುತ್ತೆ, ಹೊಸ ಒಂದ್ ಅದಕ್ಕೆ ಸಿಕ್ಕಾಗ ಪೋಸ್ಟ್ ಸಿಗ್ತದ, ಹಿಂಗಾಗಿ ಅದು ಹರಡ್ತದೆ. ಈಗ ನಮ್ದು ಶಿವಮೊಗ್ಗದೊಳಗ ಒಂದು ಭಾರಿ ಒಂದು ಒಳ್ಳೆ ಇತಿಹಾಸ ಅದ, ಅದು ಅಂತಾರಾಷ್ಟ್ರೀಯ ಮಟ್ಟದೊಳಗ ಗುರುತಿಸ್ಯಾರ. ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತೇವಿ, ಅಥವಾ ಮಂಗನ ಕಾಯಿಲೆ ಅಂತೇವಿ. ಇದು ಕಾಡು ಕಡಿಯೋದ್ರಿಂದ ಹಬ್ಬದ್ರಿ ಈ ರೋಗ. ಅಂದ್ರೆ ಮೊದಲು ಅವ್ರು ಕಾಡು ಕಡ್ಲಿಕ್ಕೆ ಒಳಗೆ ಹೋಗ್ತಿದ್ರು, ಅದು ಅವ್ರಿಂದ ಬಂದು ಮನುಷ್ಯರೊಳಗೆ ಬಂದ್ಬಿಡ್ತು. ಬಂತು ಈ ರೋಗ, ಬಹಳ ಒಂದು ಗಂಭೀರ ರೂಪದ ರೋಗ ಕ್ಯಾಶ್ನೂರ್ ಫಾರೆಸ್ಟ್ ಡಿಸೀಸ್ ಮಂಗನ ಕಾಯಿಲೆ. ಮತ್ತೆ ಇನ್ನ ಕೆಲವು ಔಷಧ ನೋಡಿದ್ರೆ ರೋಗಾವಣೆಯಲ್ಲಿ ಬದಲಾವಣೆ ಆಗಬಹುದು. ಈಗ ನಾವು ಹೆಂಗ ಹೊಂದ್ಕೋತೀವಿ, ರೋಗಾವಣು ತನ್ನ ವಂಶ ವಾಹಿನಿಗಳಲ್ಲಿ ಸ್ವಲ್ಪ ಅಲ್ಪ ಮಟ್ಟದ ಆಗಿರ್ಬೋದು ಅಥವಾ ಅಧಿಕ ಮಟ್ಟದ ಬದಲಾವಣೆ ಮಾಡಿಕೊಂಡು ಸಂಪೂರ್ಣ ಹೊಸ ರೋಗಣವಾಗಿ ಅದು ಹೊರಹೊಮ್ಮಬಹುದು. ಮತ್ತೆ ಗಂಭೀರ ಸ್ವರೂಪದ ಕಾಯಿಲೆಗಳನ್ನು ಅದು ವಿಶಾಲ ಪ್ರದೇಶಕ್ಕೆ ವ್ಯಾಪಿಸುವಂತೆ ಮಾಡಿ ಉಂಟಾಗಬಹುದು. ಉದಾಹರಣೆಗೆ ಈಗ ಹಕ್ಕಿ ಜ್ವರ ಮತ್ತೆ ಹಂದಿ ಜ್ವರ, ಇವೆಲ್ಲ ಈ ರೋಗಾವಣೆಯಲ್ಲೇ ಬದಲಾವಣೆಯಾಗಿ ಉಂಟಾಗದಂತಹ ಕಾಯಿಲೆಗಳು. ಮತ್ತೆ ಪರಿಸರ ಮಾಲಿನ್ಯ, ಏರುತ್ತಿರುವ ಜಾಗತಿಕ ತಾಪಮಾನ. ಪರಿಸರ ಮಾಲಿನ್ಯ ಅಂದ್ರೆ ಏನ್ ನೋಡ್ರಿ, ಈಗ ಮಳೆಗಾಲ ಮತ್ತೆ ಬೇಸಿಗೆಗಾಲದೊಳಗ ಅವಧಿನ ಚೇಂಜ್ ಆಗಿದ್ರೆ ಅವಧಿ ಬದಲಾವಣೆ ಆಗ್ಯದ. ಅದ್ರಲ್ಲಿಂದ ಏನಾಗ್ತದ, ಸಸ್ಯಗಳು ಆಯ್ತು, ಮತ್ತೆ ಸಸ್ತನಿಗಳು, ಮತ್ತೆ ಕೀಟಗಳು, ಬಹಳ ಮುಖ್ಯವಾಗಿ ಕೀಟಗಳು, ಇದರೊಳಗ ಇವುಗಳ ಚಟುವಟಿಕೆ ಹೆಚ್ಚಿಗೆ ಆಗ್ಬಿಡ್ತದ. ಕೀಟಗಳು ಅಂದ್ರ ಬಹಳ ಮುಖ್ಯವಾಗಿ ಸೊಳ್ಳೆಗಳು. ಸೊಳ್ಳೆಗಳು ಏನಾಗ್ತದ, ಈಗ ಬೇಸಿಗೆಗಾಲ ಅವಧಿ ಹೆಚ್ಚಿಗೆ ಆಗ್ಯದ್ರಿ, ಎಲ್ಲ ಸ್ವಲ್ಪ ನೀರು ನಿಂತಲ್ಲೇನೋ ಅದಕ್ಕೆ ಜಾಗ ಸಿಕ್ಕರೆ ಸೊಳ್ಳೆಗಳದು ಸಂಖ್ಯೆ ಹೆಚ್ಚಿಗಾಗಿ ವಿಶೇಷವಾಗಿ ವೈರಾಣುವಿನಿಂದ ಏನು ಉಂಟಾಗ್ತದಲ್ಲ ಪ್ರಾಣಿಜನ್ಯ ರೋಗಗಳು, ಅವು ಹೆಚ್ಚಿಗೆ ಆಗಿದವ್ರಿ. ಮತ್ತೆ ಕೆಲವೊಬ್ರು ಆಹಾರ ಪದ್ಧತಿಯೊಳಗ ಬದಲಾವಣೆ ಮಾಡ್ಕೊಂಡ್ರ, ಇತ್ತೀಚೆಗೆ ನೋಡಬಹುದು ಮಾಂಸಾಹಾರ ಸೇವನೆ ಹೆಚ್ಚಿಗೆ ಆಗ್ಯದ. ಮಾಂಸಾಹಾರ ಸೇವನೆ ಹೆಚ್ಚಿಗೆ ಆಗಿದ್ರಿಂದ ಮಾಂಸಾಹಾರ ಈಗ ಪ್ರಾಣಿಜನ್ಯ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿಗೆ. ವಿಶೇಷವಾಗಿ ಅವುಗಳ ಸಂಸ್ಕರಣೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ, ಕುದಿಸ್ದೇನೆ ತಿಂದ್ರ ಅಥವಾ ಅರೆ ಬೆಂದ ಮಾಂಸ ಪ್ರಾಣಿಗಳ ಉತ್ಪನ್ನಗಳ ತಿಂದ್ರ ಅಂತವು ರೋಗಗಳು ಬರೋ ಸಾಧ್ಯತೆ ಹೆಚ್ಚಿಗೆ ಅವ್ರಿ. ಮತ್ತ ಸಮುದಾಯ ಆರೋಗ್ಯಗಳಾಗ ವ್ಯವಸ್ಥೆ ತೊಡಕಾದ್ರ, ಮತ್ತ ದೊಡ್ಡ ನಗರದೊಳಗ ನೀವ್ ಇವತ್ತು ನೋಡಬಹುದು ಸ್ವಚ್ಛತೆಯ ಕೊರತೆ ಬಹಳ ಅದ. ಅಲ್ಲಿ ನೋಡ್ರಿ ಎಲ್ಲಾರು ಹಳ್ಳಿಗಳಿಂದ ನಗರಕ್ಕೆ ಹೋಗ್ತಾರ ಏನ್ ನೌಕರಿ ಹುಡುಕೊಂಡು, ಅಲ್ಲಿ ಜನಸಂಖ್ಯೆ ವಿಪರೀತ ಆಗ್ಬಿಡ್ತದ್ರಿ. ಮತ್ತ ಬಡತನನು ಅಲ್ಲಿ ಕೆಲವು ದೊಡ್ಡ ನಗರದೊಳಗ ಬಡ ಜನರು ಬಹಳ ಇದಾರೆ. ಅವ್ರಿಗೆ ಏನಾಗ್ತದ, ನೀರು ಎಲ್ಲ ಈ ಒಂದು ತೆರೆದ ಪಾತ್ರೆಯೊಳಗ ನೀಡ್ತಾರ ನೀರು, ಅದು ಮುಚ್ಚುದಿಲ್ಲ. ಮತ್ತ ಎಲ್ಲ ಡ್ರೈನೇಜ್ ಸಿಸ್ಟಮ್ ಈ ಚರಂಡಿ ವ್ಯವಸ್ಥೆ ಸರಿ ಇರುವುದಿಲ್ಲ, ಹಿಂಗಾಗಿ ಈ ರೋಗ ಹೆಚ್ಚಾಗ್ತದ. ಮತ್ತೆ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳಿಂದ ಪ್ರಾಣಿಜನ್ಯ ರೋಗಗಳು ಹೆಚ್ಚಾಗ್ತಾವ. ಅದೇಂಗಂತ್ರಿ ಹೆಂಗಂತಂದ್ರೆ ನೋಡ್ರಿ, ಈಗ ಬರೀ ಸಣ್ಣ ಪ್ರಮಾಣದ ಕಾನೂನು ಬಾಹಿರ ಚಟಿಕೆ ಬರೀ ಪ್ರಾಣಿ ಹತ್ಯೆನೂ ಇರಬಹುದು. ಪ್ರಾಣಿ ಹತ್ಯೆ ಮಾಡಿ ಈಗ ಏನೋ ಒಂದು ಕರಡಿ ಆಯ್ತು, ಈ ಒಂದು ವನ್ಯ ಮೃಗ ಆಯ್ತು, ಅದನ್ನ ಹಿಡಿತಾರ, ಕೊಲ್ತಾರ, ಕೊಂದು ಅದನ್ನ ಹೆಚ್ಚಿನ ದುಡ್ಡಿಗೆ ಮಾರಾಕ ಪ್ರಯತ್ನ ಮಾಡ್ತಾರ, ಅದು ಆಗಿರ್ಬಹುದು. ಅಥವಾ ದೊಡ್ಡ ಪ್ರಮಾಣದ ಅಂತ ಜೈವಿಕ ಭಯೋತ್ಪಾದನೆನೂ ಆಗಿರ್ಬಹುದು. ಜೈವಿಕ ಭಯೋತ್ಪಾದನೆಯನ್ನ ಈಗ ಇತಿಹಾಸದೊಳಗ ಬಹಳ ಸರ್ತಿ ಕೇಳಿ ಮಾತಾಡಿ ಆಗಿದೆ ಅದ್ರ ಬಗ್ಗೆ. ಜೈವಿಕ ಭಯೋತ್ಪಾದನೆ ಅಂತಂದ್ರ ನಾವು ಈಗ ಕೆಲವು ಬ್ಯಾಕ್ಟೀರಿಯಾನೇ ಪೋಸ್ಟ್ ಮಾಡ್ತಾರೆ, ಅದು ಕವರ್ ಓಪನ್ ಮಾಡಿದ ಕೂಡಲೇ ಅಲ್ಲೇ ಬ್ಯಾಕ್ಟೀರಿಯಾ ಶ್ವಾಸದೊಳಗ ತಗೊಂಡ್ರೆ ಅಲ್ಲೇ ಸಾಯೋ ಪರಿಸ್ಥಿತಿನೂ ಇದೆ ರೀ. ಹಿಂಗನು ಆಗಬಹುದು, ಇದರಲಿಂದ ಪ್ರಾಣಿಜನ್ಯ ರೋಗ ಹೆಚ್ಚಿಗೆ ಆಗ್ತಾವ ನೋಡ್ರಿ. ಅಂದ್ರೆ ಸಾಕಷ್ಟು ಕಾರಣಗಳಿಂದ ಅಂಶಗಳಿಂದ ಈ ಪ್ರಾಣಿಜನ್ಯ ರೋಗ ಹರಡಲಿಕ್ಕೆ ಸಾಧ್ಯತೆ ಅಂತ ತಿಳಿಸಿಕೊಟ್ರೆ. ಮತ್ತೆ ಇವನ್ನ ತಡೆಗಟ್ಟುವಲ್ಲಿ ಪ್ರಾಣಿ ಪಾಲಕರು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಮತ್ತ ಪಾತ್ರ ವಹಿಸಬೇಕಂತ್ರಿ? ಈಗ ಪ್ರಾಣಿ ಪಾಲಕರದು ಬಹಳ ದೊಡ್ಡ ಪಾತ್ರ ಐತಿ ನೋಡ್ರಿ ಇದ್ರಾಗ. ಏನಂತಂದ್ರ ವೈಯಕ್ತಿಕ ಶುಚಿತ್ವ ಕಾಪಾಡ್ಕೋಬೇಕ್ರಿ, ಇದು ಬಹಳ ಮುಖ್ಯವಾಗಿರುತ್ತೆ. ಈಗ ನಾವೇನ್ ಮಾಡ್ತೀವಿ, ಸಗಣಿ ಹಿಂಡಿ ಎಲ್ಲಾ ಸ್ವಚ್ಛ ಮಾಡ್ತೀವಿ, ಅದು ಅಷ್ಟ ಅಲ್ದೇನ ಜಾನುವಾರು ಸಂಬಂಧಪಟ್ಟ ಇನ್ನ ಏನೋ ಚಟುವಟಿಕೆ ಇರಬಹುದ್ರಿ, ಮೈ ತೊಳಸೋದಾಯ್ತು, ಏನೋ ಅದಕ್ಕೆ ಔಷಧಿ ಕುಡಿಸೋದಾಯ್ತು, ಅದ್ರದೆಲ್ಲ ಸ್ವಚ್ಛ ಮಾಡಿದೆ ಆದ್ಮೇಲೆ ಕೈ ಕಾಲು ಸರಿಯಾಗಿ ತೊಳ್ಕೋಬೇಕ್ರಿ ಸೋಪ್ ಹಚ್ಚಿ. ಇದು ಬಹಳ ಮುಖ್ಯ, ಚಲೋತ್ನಾಗಿ ತೊಳ್ಕೊಳ್ಬೇಕು ಸೋಪ್ ಹಚ್ಚಿ. ಕೈಯಲ್ಲೆಲ್ಲ ಉಗುರು ಇರಬಾರದು. ಇಂತವೆಲ್ಲ ಆದ್ಮೇಲೆ ಕೈ ಕಾಲು ತೊಳೆದ್ಮೇಲೂ ಸಮಾಧಾನ ಆಗ್ಲಿಲ್ಲ, ಸರಿ ಅನಿಸ್ಲಿಲ್ಲ ಅಂದ್ರೆ ಚಳಕ ಮಾಡ್ಬೇಕ್ರಿ ಸ್ವಚ್ಛ ಹಂಗೆ. ಮತ್ತ ಈ ಜಾನುವಾರು ಕೊಟ್ಟಿಗೆಗಳ ಒಳಗ ಆಹಾರ ಸೇವನೆ ಮಾಡಬಹುದು, ಇದು ಬಹಳ ಮುಖ್ಯ. ನಮ್ಮ ರೈತ ಬಂದ್ರೆ ಗಮನಿಸಬೇಕು, ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡುವಂತ ಸಮಯದೊಳಗ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡೋದಾಗ್ಲಿ ಅಥವಾ ಏನೋ ತಿನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ಆಮೇಲೆ ಊಟ ಮಾಡೋದಕ್ಕಿಂತ ಮೊದಲ ಕೈ ಕಾಲು ಸರಿಯಾಗಿ ತೊಳಿಬೇಕು, ಅದು ಜಾನುವಾರುಗಳ ಚಟುವಟಿಕೆ ಮಾಡದಿ ಇರಲಿ, ಅದು ಇದೊಂದು ರೂಢಿ ಹಾಕೊಂಡ್ಬಿಡ್ಬೇಕು, ಇದು ಒಂದು ರೂಢಿ ಹಾಕ್ಬೇಕು. ಆಮೇಲೆ ಅದು ಅಲ್ದನ ಜಾನುವಾರು ಕೊಟ್ಟಿಗೆ ಆಯ್ತು ನೋಡ್ರಿ, ನಾವು ಯಾವಾಗ್ಲೂ ಸ್ವಚ್ಛವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು, ಅದನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾನೆ ಇರ್ಬೇಕು. ಆಮ್ಯಾಗ ಜಾನುವಾರುಗಳ ಸಂದಣಿ ಆಗದಾನ ಅಂದ್ರೆ ಬಹಳಷ್ಟು ಜಾನುವಾರುಗಳನ್ನ ತಂದು ಒಂದೇ ಜಾಗದಾಗ ಕಡಿಮೆ ಜಾಗದಾಗ ಹೆಚ್ಚು ಜಾನುವಾರು ಇಡಬಾರದು, ಅವಕ್ಕೆಲ್ಲ ಗಾಳಿ ಆಡಬೇಕು, ಬೆಳಕು ಅಂತವೆಲ್ಲ ಬಳು ಅಂತ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಮಾಂಸ ಹಾಲು ಮೀನು ಇವನ್ನೆಲ್ಲ ಸೇವನೆ ಮಾಡುವಾಗ ಸರಿಯಾಗಿ ಕಾಯಿಸಬೇಕು, ಕುದಿಸಬೇಕು, ಮತ್ತ ಅವನ್ನ ಸಂಸ್ಕರಣೆ ಸರಿಯಾಗಿ ಮಾಡಿ ಆಮೇಲೆ ಊಟ ಮಾಡಬೇಕು. ಈಗ ಕೆಲವೊಬ್ರು ಹಸಿ ಹಾಲೆ ಕುಡಿತಾರ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದು ಒಂದು ನೋಡ್ರಿ ಒಂದು ತಪ್ಪು ಗ್ರಹಿಕೆ. ಏನಂತಂದ್ರ ಡೈರೆಕ್ಟ್ ಏನು ಕೆಚ್ಚಲದಿಂದ ಕುಡಿತಾರ, ಅದು ತಪ್ಪು. ದಯವಿಟ್ಟು ಗಮನಿಸ್ರಿ, ಹಸಿ ಹಾಲು ಯಾವತ್ತೂ ಕುಡಿಬಾರ್ದು. ಅದು ಕುದಿಸಿ ಆರಿಸಿ ಕುಡಿಬೇಕು, ಕುದಿಸಿ ಆರಿಸಿ ಕುಡಿಬೇಕು. ಯಾಕಂತಂದ್ರ ಹಾಲೊಳಗ ಸುಮಾರು ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ. ನಾ ಆಗಲೇ ಕಂದು ರೋಗ ಹೇಳ್ದೆ, ಟಿಬಿ ಹೇಳ್ದೆ, ಕ್ಷಯ ರೋಗ, ಅವೆಲ್ಲ ಅಂತ ರೋಗಗಳು ಬರೋ ಸಾಧ್ಯತೆ ಹೆಚ್ಚಿಗೆ. ಅವ್ರಿ ಸರ್ಕ್ಲಿಂಗ್ ಡಿಸೀಸ್ ಅಂತೀವಿ, ಅದು ಸುತ್ತು ರೋಗ, ಲಿಸ್ಟೆರಿಯೋಸಿಸ್, ಅದು ಬರೋದು ಸಾಧ್ಯತೆ ಇದೆ ರೀ. ಈಗ ಮತ್ತೆ ಜಾನುವಾರುಗಳಿಗೆ ನೋಡ್ರಿ, ನಿಯಮಿತವಾಗಿ ಜಳಕ ಮಾಡಿಸಿ ಸ್ವಚ್ಛವಾಗಿ ಇರಿಸಬೇಕು. ಮತ್ತೆ ಕೊಟ್ಟಿಗೆಯಿಂದ ಹೊರಗೆ ಹೋಗುವ ನೀರು, ಅದೇನು ಮೋರಿ ಚರಂಡಿ ವ್ಯವಸ್ಥೆ ಇರ್ತೈತಲ್ಲ, ಸರಿಯಾಗಿ ಜರ್ರನೆ ಹರಿದು ಹೋಗುವ ಹಂಗ ಇರಬೇಕು. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ನೀರು ನಿಲ್ಲಾರದಂಗ ನೋಡ್ಕೋಬೇಕು. ಇದು ಕಾರಣದಿಂದ ಏನಾಗ್ತದ, ಸೊಳ್ಳಿ ಮತ್ತ ಇತರೆ ಕೀಟಗಳ ಬಾಧೆಗಳನ್ನ ನಾವು ತಪ್ಪಿಸಿದಂಗ ಆಗ್ತದೆ. ಆದ್ರೆ ಒಟ್ಟು ಕೊಟ್ಟಿಗೆ ಸುತ್ತಮುತ್ತ ಒಟ್ಟು ಎಲ್ಲಿ ನೀರು ನಿಲ್ಬಾರ್ದು, ನೀರು ನಿಲ್ಬಾರ್ದು ಅಂತ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಮತ್ತೆ ಸಾಕು ಪ್ರಾಣಿಗಳು ಯಾರ ಮನೆಯಾಗ ಇರ್ತಾವು, ನಾಯಿ ಆಗ್ಲಿ ಬೆಕ್ಕಾಗ್ಲಿ, ಮತ್ತೆ ಯಾರ ಮನೆಯಲ್ಲಿ ಜಾನುವಾರು ಇರ್ತಾವು, ಎಮ್ಮೆ ಆಕಳು ಎತ್ತು ಕುರಿ ಮೇಕೆ, ಇವಕ್ಕೆಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ಲಸಿಕೆ ಹಾಕಿಸ್ಬೇಕು. ಈಗ ಕಾಲು ಮತ್ತು ಬಾಯಿ ಬೇನೆ, ಗಂಟಲು ಬೇನೆ, ಚಪ್ಪೆ ಬೇನೆ, ಇಂಥವೆಲ್ಲ ರೋಗಕ್ಕೆ ಸರಿಯಾಗಿ ಲಸಿಕೆ ಹಾಕಿಸ್ಬೇಕು ನಾವು. ಮತ್ತೆ ಪಶುವೈದ್ಯರಿಂದ ಕಾಲ ಕಾಲಕ್ಕೆ ಸಲಹೆ ಸೂಚನೆ ಪಡಿಬೇಕು. ಏನೋ ಒಂದು ಸಮಸ್ಯೆ ಆಯ್ತು, ಏನು ತಿಳಿಯಲಿಲ್ಲ, ಅಲ್ಲಿ ಪಶುವೈದ್ಯರು ಹತ್ತಿರದ ಪಶುವೈದ್ಯರಿಗೆ ಹೋಗಿ ಭೇಟಿಯಾಗಿ ಹಿಂಗ ಹಿಂಗ ಸಮಸ್ಯೆ ಆಗಿದೆ, ಏನ್ ಮಾಡಬೇಕು, ಏನಿಲ್ಲ ತಿಳಿತಾ ಇಲ್ಲ ಅಂತೇಳಿ ಅವರಿಂದ ನಾವು ಸಲಹೆ ಸೂಚನೆಗಳನ್ನ ತಗೋಬೇಕು. ಡಾಕ್ಟರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟುವಲ್ಲಿ ವೈದ್ಯರು ಮತ್ತು ಪಶುವೈದ್ಯರ ಪಾತ್ರ ಏನದಂತ್ರಿ? ಈಗ ನೋಡ್ರಿ, ಪ್ರಾಣಿಜನ್ಯ ರೋಗಗಳು ಪ್ರಾಣಿ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ಬರೋ ಸಾಧ್ಯತೆ ಇರೋದ್ರಿಂದ ವೈದ್ಯರು ಆಯ್ತು ಮತ್ತೆ ಪಶುವೈದ್ಯರು ಆಯ್ತು, ಇವರ ಇಬ್ಬರ ನಡುವಿನ ಸಂಪರ್ಕ ಬಹಳ ಮುಖ್ಯವಾಗಿದೆ. ಮತ್ತೆ ಯಾವಾಗ ರೋಗೋದ್ರೇಕ ಆಗತ್ ನೋಡ್ರಿ, ಅಂದ್ರೆ ಏನೋ ಒಂದು ರೋಗ ಕಾಣಿಸ್ಕೊಂಡಾಗ ಇಬ್ರು ಕೂಡಿ ಕೆಲಸ ಮಾಡ್ಬೇಕ್ರಿ, ಅಂದ್ರೆ ತ್ವರಿತಗತಿಯೊಳಗ ರೋಗದ ಪತ್ತೆ ಹಚ್ಚಬೇಕು ಮತ್ತೆ ಚಿಕಿತ್ಸೆ ಮಾಡಬೇಕು, ಮತ್ತೆ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಇದು ಬಹಳ ಮುಖ್ಯ, ಬಹಳ ಮುಖ್ಯ ರೀ. ಅಂದ್ರೆ ತ್ವರಿತಗತಿಯೊಳಗೆ ಏನೋ ಒಂದು ಅವರು ಆಕ್ಷನ್ ತಗೊಳಕ ಅನುಕೂಲ ಆಗ್ತದೆ. ಹೌದು. ಆಮೇಲೆ ಬಳಲುತ್ತಿರುವ ಜಾನುವಾರುಗಳು, ಯಾವಾಗ ರೋಗ ಬಂದದ ಜಾನುವಾರುಗಳಿಗಾಯ್ತು ಮತ್ತೆ ಮನುಷ್ಯರಿಗೂ ಆಯ್ತು, ಇತರೆ ವ್ಯಕ್ತಿಗಳಿಂದ ಮತ್ತೆ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಇದನ್ನು ಬಹಳ ಮುಖ್ಯವಾಗಿರೋ ಬೇರ್ಪಡಿಸಿ ಸರಿಯಾದ ಒಂದು ಚಿಕಿತ್ಸೆ ಕೊಡಬೇಕು, ಮತ್ತೆ ಕಾಲ ಕಾಲಕ್ಕೆ ಲಸಿಕೆ ಹಾಕಿಸಬೇಕು. ಮತ್ತೆ ರೋಗೋದ್ರೇಕದ ಬಗ್ಗೆ ಪ್ರಾಣಿ ಪಾಲಕರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಬೇಕ್ರಿ ಪಶುವೈದ್ಯರು. ಮತ್ತೆ ಯಾವುದೇ ಒಂದು ಏನು ಲಸಿಕೆ ಹಾಕೋದಾಯ್ತು ಮತ್ತೆ ಈ ಚಿಕಿತ್ಸೆ ಹಾಕೋದಾಯ್ತು, ಪ್ರಕಟಣೆ ಮತ್ತು ಡಂಗೂರ ಹೊಡೆಸುವ ಮೂಲಕ ಜನ ಜಾಗೃತಿ ಮೂಡಿಸಬೇಕ್ರಿ. ಅಂತಂದ್ರೆ ಬಹಳ ಮುಖ್ಯವಾಗಿರೋದ್ರೆ ನಾವು ಸ್ವಚ್ಛತೆ ವೈಯಕ್ತಿಕವಾಗಿ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತಾ ಇದ್ರಿ. ರೈತ ಬಂದವರೇ, ತಾವು ಇದುವರೆಗೆ ಕೇಳಿದ್ರಲ್ಲ ಡಾಕ್ಟರ್ ಅರುಣ್ ಖರಾಟೆ ಅವರು ಬಹಳ ಒಳ್ಳೆ ರೀತಿಯಿಂದ ಈ ಪ್ರಾಣಿಜನ್ಯ ರೋಗಗಳು ಏನೇನದವ, ಯಾವ ರೀತಿ ಹರಡ್ತಾವ, ಅದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಾವು ತಗೊಳ್ಬೇಕು ಅನ್ನೋದನ್ನ ಬಹಳಷ್ಟು ತಿಳಿಸ್ಕೊಟ್ರ. ಇನ್ನ ಡಾಕ್ಟರ್, ಈಗ ಒಂದು ಕಾರ್ಯಕ್ರಮ ಕೇಳ್ತಾ ಇರುವಂತವ್ರು ತಮ್ಮನ್ನ ಸಂಪರ್ಕ ಮಾಡಬೇಕು, ಇನ್ನು ತಮ್ಮ ಜೊತೆಗೆ ಮಾತಾಡಬೇಕು ಅಂತ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಸರ್? ನನ್ನ ಫೋನ್ ನಂಬರ್ 9739679897. ರೈತ ಬಂದ್ರೆ ಇನ್ನೊಂದ್ಸಲ ನಾನು ಡಾಕ್ಟರ್ ಅರುಣ್ ಅವ್ರ ನಂಬರ್ ಹೇಳ್ತೀನಿ ನೋಡ್ರಿ, 9739679897. ರಿಪೀಟ್ ಮಾಡ್ತೀನಿ ನೋಡ್ರಿ, 9739679897. ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಅವ್ರ ಜೊತೆಗೆ ಪ್ರಾಣಿ ಜನ್ಯ ರೋಗಗಳು ಅಲ್ಲದೆ ಬೇರೆ ಯಾವುದೇ ವಿಷಯದ ಬಗ್ಗೆ ಚರ್ಚೆ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ಅರುಣ್ ಖರಾಟೆ ಅವರಿಗೆ ಆಕಾಶವಾಣಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಪ್ರಾಣಿಜನ್ಯ ರೋಗಗಳು ಮತ್ತು ಮುನ್ನೆಚ್ಚರಿಕೆ ಈ ಕುರಿತು ಡಾಕ್ಟರ್ ಅರುಣ್ ಖರಾಟೆ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳಿ ನದಿ ಸಿನ್ನೂರಿನ ಲಕ್ಷ್ಮಣ ಭೀಮ್ಷಾ ಭೋವಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಬರೆಗಾಲಿಲ ಬಿಸಿಲಾಗ ನಡಿದರ, ಬರೆಗಾಲಿಲ ಬಿಸಿಲಾಗ ನಡಿದರ, ಏನು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ಬರೆಗಾಲಿಲ ಬಿಸಿಲಾಗ ನಡೆದರ, ಏನೂ ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ಆರಲಿಲ್ಲ ನೀರಿನಿಂದ ನಿರ್ಮಲ ಸೀತ ಕಿರಣ ಮುಖ ತೋರಲಿಲ್ಲ. ಏ ನೀರ ಬಿಟ್ಟು ಬೆಂಕಿಯ ತಿಂದೆನು, ನೀರ ಬಿಟ್ಟು ಬೆಂಕಿಯ ತಿಂದೆ ನನ್ನ ಆನಂದ ಕಳತಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ಬರೆಗಾಲಿಲ ಬಿಸಿಲಾಗ ನಡೆದರ, ಬರೆಗಾಲಿಲ ಬಿಸಿಲಾಗ ನಡೆದರ, ಏನು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ತುಂಬಲಿಲ್ಲ ಎಷ್ಟೋ ಅನ್ನ ಉಂಡಿನ ಲೆಕ್ಕ ನೂರ ಎಂಟು ಚೀಲ. ಏ ರೊಟ್ಟಿ ಉಣದ ಬಿಟ್ಟು ಗಾಳಿ ಹಣ್ಣ ತಿಂದೆನು, ರೊಟ್ಟಿ ಉಣದ ಬಿಟ್ಟು ಗಾಳಿ ಹಣ್ಣ ತಿಂದ ಬಟಾಸು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ಬೆಳಕ ಬೀಳಲಿಲ್ಲ. ಮಾಪ ಎಷ್ಟು ಎಣ್ಣೆ ಹಾಕಿದೇನು ಎಣ್ಣೆ ತಾಳಲಿಲ್ಲ. ಸ್ವರೂಪ ತಿಳಿದು ಎಣ್ಣೆ ತೆಗೆದನು, ಸ್ವರೂಪ ತಿಳಿದು ಎಣ್ಣೆ ತೆಗೆದನು, ಬೆಳಕಿಗೆ ಅಳತಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ಬಿಸಿಲಾಗ ನಡೆದರ, ಏನು ಆಗಲಿಲ್ಲ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡೆನು ಕಾಲ. ನನಗ ನೋಡಲಿಲ್ಲ ಆ ಮಕ್ಕಳ ಸತವು ಹೆಣ್ತಿನ ಬಿಟ್ಟ ಆಯಿತು ಅಳಗಾಲ. ಏ ಮಡಲಿ ಇಲ್ದ ಮಗನಿಗೆ ಹಳದೆನು, ಮಡಲಿ ಇಲ್ದ ಮಗನಿಗೆ ಹಳದೆ ನನ್ನ ಭಾಗ್ಯ ಕಡಿಮಿಲ್ಲ. ಬೆಳದಿಂಗಳ ನಗ ನಡೆದು ನಡೆದು ಸಿಗಲಿಲ್ಲ. ಮುಕ್ತಿ ತಾನೇ ಬಂದಿತು ಅಂದೇ ವಾಡಿಯ ಬಾಗಿಲ. ಮಹಾಕವಿ ಗೈ ವಿಷ ಅಂದ್ರು, ಮಹಾಕವಿ ಗೈ ವಿಷ ಅಂದ್ರು, ನಾನು ನೇನು ಇಲ್ಲ. ದಳಿಂಗಳದಾಗ ನಡೆದು ನಡೆದು ನಾ ಸರ್ವಣ್ಣನ ಕಾಡ. ಇದೇ ಕಲಾವಿದರನ್ನು ಕೇಳಿ ಇನ್ನೊಂದು ಗಿಗಿ ಪದ. ಏ ಭಕ್ತಿ ತನಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ದೂರ ಇಲ್ಲ. ಶಿವ ಸಾಂಬರಲಿಸುವುದಕ್ಕ ಮುಖ್ಯ ನಮ್ಗಿನೇ ಕಾರಣ. ಡಂಬಚಾರ ನಡೆದವ ತಪ್ಪಿಲರಣ್ಣ ಜನನ ಮರಣ. ಈ ಕುಂಬಿನಿಯೋಳು ಕಾಣಲಾರ ದಿವ್ಯ ಚರಣ. ಏನ್ರಿ ಪ್ರಾಣ ನಾಶ ಬಿಟ್ಟವರಿಗೆ ಪರಮೇಶ್ವರ ಸೀತನ ಖರೆ. ಆಶಾನೆಗೆ ಅನಿಸಿಕೊಂಡ್ರು ಸತ್ಯಗಳು ಶರಣ. ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ. ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ. ಏ ಸಿದ್ಧ ರಾಮನ ತಾಯಿ ತಂದೆ ಮುದ್ದಗೌಡ ಸುಗ್ಲದೇವಿ. ಅಪ್ಪ ಸ್ವನ್ನದಲ ಪೂರದಲ್ಲಿ ಅವರ ಮನಿತಾನ. ಭಾವ ಭಕ್ತಿಯಲ್ಲಿ ಸ್ತ್ರೀಯಳ ರಾಜ ಚಾಂಗುಣಿ ಸಮಾನ. ನಿತ್ಯ ತಪ್ಲಾರ್ದ ಮಾಡ ಸೌರ ಜಂಗಮ ಭೋಜನ. ಏ ಗುರುಲಿಂಗ ಜಂಗಮಂದ್ರ ಬಂಗಾರ ಕಣ್ಣಗ ಮಾಡತಿದ್ರು. ಗಂಗಾಧರನ ಸ್ಮರಣೆಯೋಳು ಬೇಗು ಬೆಳತಾನ. ನಿತ್ಯ ಕೊರತಿದ್ರು ಅಣ್ಣ ಅರ್ವಿ ವಸ್ತ್ರ ದಾನ. ಏ ಭಾವ ಭಕ್ತಿ ನಿಲ್ದಾವರು ದೇವರ ಪೂಜೆ ಮಾಡದ ಕಂಡು ಆ ಶಿವ ಕೊಟ್ಟು ಮರ್ತಿದವರಿಗೆ ಶ್ರೀಮಂತನ. ಹುಟ್ಟ ಪಂಜಿ ಇದ್ರು ಅವರಿಗೆ ಇದ್ದಿದಿಲ್ಲ ಸಂತಾನ. ನೋಡಿ ಅಂತ ಕರುಣ ಪುಟ್ಟಿದ್ದಾಗ ಭಗವಂತನ. ಎಪ್ಪತ್ತು ವರ್ಷದ ಮುಪ್ಪಿನವರಿಗೆ ಮಕ್ಕಳು ಕೊಡುವಾಗೋಸ್ಕರವಾಗಿ ಕಪ್ಪುಗಳ ಅಪ್ಪಿಕೊಂಡು ಬಂದ ನಿಂತಾನ. ಅವರ ಬಾಗಿಲಾಗ ನಿಂತು ಭಿಕ್ಷ ನೀಡಿ ತಾಯಿ ಅಂತಾನ. ಅವರ ಬಾಗಿಲಲ್ಲಿ ನಿಂತು ಭಿಕ್ಷ ನೀಡಿ ತಾಯಿ ಅಂತಾನ. ಎಷ್ಟು ಕೇಳಿ ಶುಕ್ಲದೇವಿ ಲಗುನ ಎದ್ದು ಭಿಕ್ಷ ನೀಡಿ ಆ ಸಾಷ್ಟಂಗ್ ನಮಸ್ಕಾರ ಮಾಡಿ ನಿಂತಳ ಸಾಂಬ ಶಿವನ. ಒಂದು ಸುಪುತ್ರ ಮಗನು ಹರಿರಿ ಅಂದು ನುರುದ ಭಗವಾನ. ಕೇಳಿ ಮುದ್ದ ಗೌಡ ಅಂದ ನಿಮ್ಮದು ಎಂತಾದ್ರಿ ವಚನ. ಅಲ್ಲ ಮುಪ್ಪನ ಮುದುಕಾರು ನಾವು ಮಕ್ಕಳಾಗೋ ಬಗೆಯಾಗ. ಮೈ ಒಳಗ ಏನು ಇಲ್ರಿ ನಮಗ ಚೈತನ್ಯ. ದೊಡ್ಡ ಶರಣರ ಕಾಣ್ತ್ರಿ ಸುಳ್ಳ ಹೇಳುದು ಏನ ಕಾರಣ. Yeah. ನಾ